ತ್ವಾಟ್ರು ಸಾಮಾ ಈಂಗಯಂದೀ ಅಸ್ಮಾ ಓಜಸ್ತದಸ್ಯತಿ ತ್ವೇ ಉಮೇಯತ್ತಮವರ್ತಯ ಅಮೃತ ಶಾಪ ಗವ್ಯಾ ಪುರುಣ ಹೌದು ಯಮಿಂದ್ರ ವಾ ವಾಜಿ ದದಾ प्रभो क्षणामरे भो ಸ್ಥಿರಾಯಿ ಅವೋ ಹೋ ವಾ ಅವೋ ಹೋ परचाने ಇದಿಂದ್ರನ ಉಪಾನಂಗೆ ಆಯಾ ಸುಷುವಾಂತಾ ಪೈರಯಾ ಅಸ್ಯ ಆರಾ ಯಾ ஆயங்காதே ஆபிஸ்மாதாயி தோதாரை இந்திரகிரவனா வவாயி தூவான்னாஜி Wow.